ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತು ಶಿರಸಿಯ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದ ಮುಖ್ಯಸ್ಥರಾಗಿರುವ ರವಿ ವಾಯ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ರವಿ ವಾಯ್ ಅವರಿದ್ದಾರೆ. ಇವರು ಶಿರಸಿಯಲ್ಲಿ ಇರ್ತಕ್ಕಂಥ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಕೃಷಿ ಉತ್ಪನ್ನ ಅಥವಾ ತೋಟಗಾರಿಕೆ ಉತ್ಪನ್ನ ಇವುಗಳಲ್ಲಿ ಮೌಲ್ಯವರ್ಧನೆಗೊಳಿಸುವುದು ಹೇಗೆ ಮಾಡಬಹುದು, ಏನೇನು ಸಾಧ್ಯತೆಗಳು ಇದಾವು, ರೈತರು ಹಾಗೆ ಮಾಡೋದ್ರಿಂದ ಏನೆಲ್ಲ ಅನುಕೂಲ, ಈ ನಿಟ್ಟಿನೊಳಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ರವಿ ಅವರು. ಸರ್ ನಮಸ್ಕಾರ. ಈ ಮೌಲ್ಯವರ್ಧನೆ ಅಂತೀವಲ್ಲ, ಹಂಗಂದ್ರೇನು ಮೌಲ್ಯವರ್ಧನೆ ಅಂತಂದ್ರೆ? ತಮಗೆಲ್ಲ ಗೊತ್ತಿರಬಹುದು, ರೈತರು ಸಾಕಷ್ಟು ಕಷ್ಟಪಟ್ಟು ತಮ್ಮ ಬೆಳೆಗಳನ್ನ ಬೆಳೀತಾರೆ, ಬೆಳೆದ ನಂತರ ಅವರಿಗೆ ಸರಿಯಾದ ಬೆಲೆ ಸಿಗೋದಿಲ್ಲ. ಸರ್ ಉದಾಹರಣೆಗೆ ಈ ಶಿರಸಿ ವಿಭಾಗದಲ್ಲಿ ತಗೊಳ್ಳಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಗೊಳ್ಳಿ, ಸಾಕಷ್ಟು ರೈತರು ಬಾಳೆ ಬೆಳೆಯನ್ನು ತುಂಬಾ ಬೆಳೀತಾರೆ, ಬಟ್ ಆ ಬಾಳೆ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಉದಾಹರಣೆಗೆ ಜೀನೇನು, ಪಚಬಾಳೆ, ಈ ಮಿಟ್ಲೆ ಬಾಳೆ ಅಂತ ಏನು ಬರುತ್ತಲ್ಲ, ಇಂಥ ಬಾಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಸೊ ಅಂಥ ಬಾಳೆನ ನಾವು ತೆಗೆದುಕೊಂಡು ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಮೌಲ್ಯವರ್ಧನೆ ಮಾಡುವಂಥದ್ದು ಹೇಳ್ತೀವಿ ನಾವು. ಈ ಮೌಲ್ಯವರ್ಧನೆ ಅಂದ್ರೆ ಏನಪ್ಪ ಅಂತಂದ್ರೆ, ಈ ಗ್ರಾಹಕರಿಗೆ ಅನುಗುಣವಾಗಿ ಅವ್ರಿಗೆ ಏನಿಷ್ಟ ಇರುತ್ತಲ್ಲ ಅದ್ರ ತಕ್ಕಂತೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ಬಾಳೆನ ಉಪಯೋಗಿಸ್ಕೊಂಡು ಈಗ ಉದಾಹರಣೆಗೆ ಸಾಕಷ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಾಳೆಕಾಯಿ ಉಡಿ ಅಂತ ಮಾಡಿದ್ದಾರೆ. ಆ ಬಾಳೆಕಾಯಿ ಉಡಿನ ತಗೊಂಡು ಸಾಕಷ್ಟು ಪದಾರ್ಥಗಳನ್ನ ನಾವು ಮಾಡಬಹುದು. ಕೇಕ್ ಮಾಡಬಹುದು, ಚಕ್ಲಿ ಮಾಡಬಹುದು. ಈ ಚಕ್ಲಿ ಅಂತೂ ತುಂಬಾ ಸೂಟೇಬಲ್ ಇದೆ. ಈ ಬಾಳೆಕಾಯಿ ಉಡಿನ ಉಪಯೋಗಿಸ್ಕೊಂಡು ನಾವು ಹೆಂಗೆ ಈ ಮೈದಾ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಏನು ಉಪಯೋಗಿಸ್ಕೊಂಡು ನಾವು ಏನು ಪದಾರ್ಥಗಳು ಮಾಡ್ತೀವಲ್ಲ, ಅದೇ ರೀತಿಯಾಗಿ ಈ ಬಾಳೆಕಾಯಿನ ಉಪಯೋಗಿಸ್ಕೊಂಡು ನಾವು ಅದರಲ್ಲಿ ಹಿಟ್ಟು ಮಾಡಿಕೊಂಡು ಇವತ್ತು ಸಾಕಷ್ಟು ಪದಾರ್ಥಗಳನ್ನ ನಾವು ಮಾಡಬಹುದು. ಅದು ಆ ಪದಾರ್ಥಗಳು ಏನಪ್ಪ ಅಂತಂದ್ರೆ, ಗ್ರಾಹಕರಿಗೆ ಅನುಗುಣವಾಗಿ ಈಗೇನು ಟ್ರೆಂಡ್ ಇದೆಯಲ್ಲ ಅದ್ರ ಅನುಗುಣವಾಗಿ ಆ ಪದಾರ್ಥಗಳನ್ನ ಆಕಾರ, ಗಾತ್ರ, ಸೈಜು, ಅದಕ್ಕೆ ಸುವಾಸನೆ, ಅದಕ್ಕೊಂದು ಲೇಬಲಿಂಗು, ಪ್ಯಾಕೇಜಿಂಗ್ ಮಾಡಿ ಸೊ ಮಾರಾಟ ಮಾಡೋದಕ್ಕೆ ಏನಂತೀವಪ್ಪ ಅಂತಂದ್ರೆ ನಾವು ಮೌಲ್ಯವರ್ಧನೆ ಅಂತ ಹೇಳ್ತೀವಿ ಸರ್. ಈಗ ರೈತರ ಮಟ್ಟದಲ್ಲಿ ಇವನ್ನೆಲ್ಲಾನು ಮಾಡ್ಲಿಕ್ಕೆ ಸಾಧ್ಯನೋ ಅಥವಾ ಒಂದು ಸಂಘ ಮಾಡಿಕೊಂಡು ಅಥವಾ ಸ್ವಸಹಾಯ ಸಂಘ ಒಂದು ಗುಂಪು ಮಾಡಿಕೊಂಡು ಆ ರೀತಿ ಉತ್ಪಾದನೆ ಮಾಡುವ ಕೆಲವೊಂದಿಷ್ಟು ಇರ್ತವೆ, ರೈತರು ಒಬ್ಬರೇ ಮಾಡುವ ಕೆಲವೊಂದಿಷ್ಟು ಇರ್ತವೆ, ಹಂಗಿರುತ್ತ ಸರ್? ಇದನ್ನ ಇಂಡಿವಿಜುವಲ್ ಆಗಿ ಮಾಡಬಹುದು ಅಥವಾ ಗುಂಪಲ್ಲಿ ಮಾಡಬಹುದು. ಗುಂಪಲ್ಲಿ ಮಾಡಿದ್ರೆ ಇದಕ್ಕೆ ಸಾಕಷ್ಟು ನಿಮಗೆ ಡಿಮ್ಯಾಂಡ್ ಇರುತ್ತೆ. ಯಾಕಂತಂದ್ರೆ ಈಗ ನೀವು ಒಬ್ಬರೇ ಎಷ್ಟು ನೀವು ರೆಡಿ ಮಾಡ್ಕೋಬಹುದು, ಎಷ್ಟು ಉತ್ಪನ್ನ ಮಾಡಬಹುದು? ಈಗ ನನಗೆ ಒಂದು ಹಪ್ಪಳ ಒಂದು 10,000 ನಮಗೆ ಬೇಕಾಗುತ್ತೆ, ನಿಮ್ಗೊಬ್ಬರಿಗೆ ಅಷ್ಟೊಂದು ಒಂದೇ ದಿನಕ್ಕೆ ಅಥವಾ ಎರಡು ದಿನದಲ್ಲಿ ಸಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಸ್ವಸಹಾಯ ಸಂಘಗಳಂತ ಏನಿರ್ತವೆ, ಈ ಎಫ್ ಯು ಅಂತ ಏನಿದವಲ್ಲ ಇವಾಗ, ಸೊ ಇಂಥ ಈ ಸಂಘಗಳ ಮುಖಾಂತರ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಈ ಇಂಥ ಉತ್ಪನ್ನಗಳನ್ನ ನಾನು ಹೇಳ್ತಾ ಇರೋದು ಬಾಳೆಕಾಯಿ ಅಷ್ಟೇ ಅಲ್ಲ, ಈ ತೋಟಗಾರಿಕೆ ಬೆಳೆ ಇರಬಹುದು, ಅಗ್ರಿಕಲ್ಚರ್ ಬೆಳೆಗಳು ಇರಬಹುದು. ಸೊ ಸಾಕಷ್ಟು ಈ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಈ ತೋಟಗಾರಿಕೆ ಬೆಳೆಗಳಿಗಂತೂ ನಾವು ಮೌಲ್ಯವರ್ಧನೆ ಮಾಡ್ಲಿಕ್ಕೆ ಸಾಕಷ್ಟು ಸ್ಕೋಪ್ ಇದೆ ಸರ್. ನಮಗೆ ಈ ಒಂದ್ ಡಿಸ್ಟ್ರಿಕ್ಟ್ ಒಂದ್ ಪ್ರಾಡಕ್ಟ್ ಅಂತೇಳಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಏನ್ ಬಂದಿದೆಯಲ್ಲ, ಅದಕ್ಕೆ ಸಂಘಗಳಿಗೆ ಅಥವಾ ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ರೆ ಸಬ್ಸಿಡಿ ಎಲ್ಲ ಸಿಗ್ತಾ ಇದೆ. ಸೊ ಆತರ ಎಲ್ಲ ಉಪಯೋಗಿಸ್ಕೊಂಡು ನೀವು ಈ ಪದಾರ್ಥಗಳನ್ನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಬಹುದು. ಆಮೇಲೆ ಸಬ್ಸಿಡಿ ಅಂತೂ ಬಹಳ ಚೆನ್ನಾಗಿ ಸಿಗ್ತಾ ಇದೆ. ಸೊ ತಮಗೆಲ್ಲರಿಗೂ ಗೊತ್ತೇ ಇದೆ ಈ ವಿಚಾರದ ಬಗ್ಗೆ, ಒಂದು ಜಿಲ್ಲೆ ಒಂದು ಉತ್ಪನ್ನಕ್ಕೆ ಸಂಬಂಧಪಟ್ಟಂಗೆ. ಮತ್ತೆ ಮಾವನ್ನು ಬೆಳೀತಾರೆ, ಹಲಸು ಸಾಕಷ್ಟು ಬೆಳೀತಾರೆ ಇಲ್ಲಿ. ಹಲಸಿಗಂತಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಡೈರೆಕ್ಟ್ ನಾವು ಸೇಲ್ ಮಾಡ್ಲಿಕ್ಕೆ ಹೋದಾಗ ಅದಕ್ಕೆ ಸಾಕಷ್ಟು ನಮಗೆ ಅದಕ್ಕೆ ತಕ್ಕಂತ ಒಂದು ಬೆಲೆ ಸಿಗೋದಿಲ್ಲ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ, ಈ ಹಲಸಿನ ಉಪಯೋಗಿಸ್ಕೊಂಡು ನಾವು ಹಲಸಿನ ಬಾರ್ ಅಂತ ಬರುತ್ತೆ, ಹಲಸಿನ ಚಾಕ್ಲೇಟ್ ಮಾಡಬಹುದು, ಹಲಸಿನ ಹಪ್ಪಳ ಮಾಡಬಹುದು, ಹಲಸಿನ ಚಿಪ್ಸ್ ಮಾಡಬಹುದು. ಸೊ ಈ ರೀತಿಯಾಗಿ ಹಲಸಿನ ಹಪ್ಪಳ ಅಂತೂ ಸಾಕಷ್ಟು ಡಿಮ್ಯಾಂಡ್ ಇದೆ ಇಲ್ಲಿ. ಎಸ್ಪೆಷಲಿ ಉತ್ತರ ಕನ್ನಡ ಜಿಲ್ಲೆಗೆ ಏನಪ್ಪಾ ಅಂತಂದ್ರೆ ಒಂದು ಅದೃಷ್ಟ, ಮಾರ್ಕೆಟಿಂಗ್ ತೊಂದರೆ ಇಲ್ಲ ಸರ್ ಇಲ್ಲಿ. ಮಾರ್ಕೆಟಿಂಗ್ ಯಾವುದೇ ಕಾರಣಕ್ಕೆ ತೊಂದರೆ ಇಲ್ಲ. ಏನು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಇದಾವಲ್ಲ, ಈ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗೆ ಇದುವರೆಗೂ ನಾನು ಕೇಳ್ಪಟ್ಟಂಗೆ ಎಲ್ಲಿ ಮಾರ್ಕೆಟಿಂಗ್ ತೊಂದರೆ ಇಲ್ಲ. ಸೊ ಸಾಕಷ್ಟು TSS ಇದೆ, ಕದಂಬ ಮಾರ್ಕೆಟಿಂಗ್ ಇದೆ, ಮಾರ್ಕೆಟಿಂಗ್ ಅಂತಾನೆ ಒಂದು ಮಳಿಗೆ ಓಪನ್ ಮಾಡಿದ್ದಾರೆ. ಸಾಕಷ್ಟು ಇಲ್ಲಿ ಅವ್ರು ಮಾಡಿದಂತ ಪದಾರ್ಥಗಳಿಗೆ ಮಾರ್ಕೆಟಿಂಗ್ ತೊಂದರೆ ಇಲ್ಲ. ಹಾಗಾಗಿ ಇಲ್ಲಿ ಏನೇ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಾಡಿದ್ರು, ಆಮೇಲೆ ಆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಏನಿರ್ಬೇಕಂತಂದ್ರೆ ವಿಭಿನ್ನವಾಗಿತ್ತಂತಂದ್ರೆ ಸೊ ಪ್ರಾಡಕ್ಟ್ಸ್ಗೆ ಮತ್ತೆ ಇನ್ನೂ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಹಾಗಾಗಿ ಏನಪ್ಪಾ ಅಂತಂದ್ರೆ ಈಗ ಹೆಚ್ಚೆಚ್ಚು ಪ್ರಮಾಣದಲ್ಲಿ ರೈತರು, ಆಮೇಲೆ ಸ್ವಸಹಾಯ ಸಂಘಗಳು, ಈ ರೈತ ಉತ್ಪಾದಕ ಕಂಪನಿಗಳು ಏನಿದಾವಲ್ಲ, ಈ ಒಂದು ರೈತ ಉತ್ಪಾದಕ ಕಂಪನಿಗಳು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೌಲ್ಯವರ್ಧನೆಗೆ ಹೆಚ್ಚು ನಾವು ಆದ್ಯತೆಯನ್ನು ಕೊಡಬೇಕು. ರೈತರಿಗೆ ಅದನ್ನ ಹೇಳೋದು, ನಾನು ಯಾವಾಗ್ಲೂ ಯೂಶ್ವಲಿ ನಾವು 6 ದಿನಗಳೆಲ್ಲ ತರಬೇತಿಗಳಲ್ಲಿ ಕೊಡ್ತಾ ಇರ್ತೀವಿ. ಇಲ್ಲಿ ಈ ತರಬೇತಿಗಳಲ್ಲಿ ನಾವ್ ಏನ್ ಹೇಳ್ತೀವಪ್ಪ ಅಂತಂದ್ರೆ ಒಂದೊಂದ್ಸಲ ವೈಜ್ಞಾನಿಕವಾಗಿ ಎಲ್ಲಾ ಗೊತ್ತಿರುತ್ತೆ, ಎಲ್ಲರಿಗೂ ಚೆನ್ನಾಗಿ ಬರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಒಂದ್ ಕಡೆ ಲೇಬಲಿಂಗ್ ಇರ್ಬೋದು, ಈ ಪ್ಯಾಕೇಜಿಂಗ್ ಇರ್ಬೋದು, ಬ್ರ್ಯಾಂಡಿಂಗ್ ಇರ್ಬೋದು, ಎಲ್ಲ ಒಂದ್ ಕಡೆ ನಾವು ಮಿಸ್ ಹೊಡಿತಾ ಇರ್ತೀವಿ. ಸೊ ಹಾಗಾಗಿ ನಾನು ಎಲ್ಲರಿಗೆ ಏನ್ ಹೇಳದಪ್ಪ ಅಂತಂದ್ರೆ ಇದರ ಬಗ್ಗೆ ಪ್ರತಿಯೊಬ್ಬ ರೈತರಿಗೆ ನಾನು ಮಾಹಿತಿ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಕೃಷಿ ವಿಜ್ಞಾನಕ್ಕೆ ಮೇಲೆ ಯಾವಾಗ ಬಂದು ಭೇಟಿ ಮಾಡಿದ್ರು ನಾನು ಅವೈಲೇಬಲ್ ಇರ್ತೀನಿ. ಸೊ ಅದ್ರ ಬಗ್ಗೆ ತಮಗೆಲ್ಲ ನಾನು ಮಾಹಿತಿ ಕೊಡ್ತೀನಿ. ಅದ್ರ ಜೊತೆಗೆ ಈ FSSC ಸರ್ಟಿಫಿಕೇಶನ್ ತಗೋಬೇಕು. ಆಕ್ಚುಲಿ ನಾವು ಯಾವುದೇ ಒಂದು ಉತ್ಪನ್ನ ನಾವು ಮಾಡಿ ಮಾರಾಟ ಮಾಡ್ತೀವಿ ಅಂತಂದ್ರೆ ಈ FSSC ಸರ್ಟಿಫಿಕೇಶನ್ ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಜನಕ್ಕೆ ಅದು ಗೊತ್ತಿರೋದಿಲ್ಲ, ನಾವು ಡೈರೆಕ್ಟ್ ಆಗಿ ಸೇಲ್ ಮಾಡ್ಲಿಕ್ಕೆ ಹೋಗ್ತೀವಿ. ಸೊ ಹಾಗಾಗಿ FSSC ಸರ್ಟಿಫಿಕೇಟ್ ನಾವು ಮಾಡ್ಕೊಂಡು ಮಾರಾಟ ಮಾಡಿದೀವಿ ಅಂತಂದ್ರೆ ಸೊ ಮತ್ತೆ ನಮ್ಮ ಪದಾರ್ಥಗಳಿಗೆ ಮತ್ತೆ ಇನ್ನೆಷ್ಟು ನಾವೇನ್ ಮಾಡಿರ್ತೀವಲ್ಲ ಆ ಬೆಳೆಗೆ ಸ್ವಲ್ಪ ಹೆಚ್ಚಿನ ನಾವು ಆದಾಯನ ಗಳಿಸಬಹುದು. ಇದು ಬಹಳ ತೊಂದರೆ ಆಗುತ್ತೆ, ಸರ್ಟಿಫಿಕೇಶನ್ ಅಥವಾ ಲೇಬಲಿಂಗ್ ಮಾಡುವಾಗ ಅದಕ್ಕೆ ಪರ್ಮಿಷನ್ ತಗೊಳ್ಳೋದಿಲ್ಲ. FSSC ಸರ್ಟಿಫಿಕೇಶನ್ ಗೆ ನೀವು ತಗೊಳಕ್ ತೊಂದರೆ ಇಲ್ಲ ಇವಾಗ, ಯಾಕಂತಂದ್ರೆ ಇಲ್ಲಿ ಒಂದೊಂದು ತಾಲೂಕಿಗೆ ಒಬ್ಬೊಬ್ಬರು ಫುಡ್ ಸೇಫ್ಟಿ ಆಫೀಸರ್ ಇರ್ತಾರೆ. ಈ ಉದಾಹರಣೆಗೆ ಶಿರ್ಸಿಗೆ ಸಂಬಂಧಪಟ್ಟಂಗೆ ಅರುಣ್ ವಿ ಕಾಶಭಟ್ ಅಂತ ಒಬ್ಬ ಸರ್ ಇದ್ದಾರೆ. ಸೊ ಅವ್ರನ್ನ ನೀವು ಅಪ್ರೋಚ್ ಮಾಡಿದ್ರೆ ಒಂದು ಆನ್ಲೈನ್ ಇವಾಗ ಸರ್ ಇವಾಗೆಲ್ಲ ಡಿಜಿಟಲ್ ಬಂದಿರೋದ್ರಿಂದ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬಹುದು. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರು ಕೂಡ ಅವರು 30 ದಿನದೊಳಗೆ ನಿಮ್ಗೆ ಸರ್ಟಿಫಿಕೇಶನ್ ಕೊಡ್ಬೇಕು, ಅದು ಕಂಡೀಷನ್ ಇದೆ. ಅವರು ನೀವೇನ್ ಮಾಡ್ತಾ ಇದ್ರಿ, ನಿಮ್ಮಲ್ಲಿ ಮಾಡ್ತಿರೋದು ಕಂಡೀಷನ್ ಪದಾರ್ಥಗಳು ಏನ್ ತಯಾರು ಮಾಡ್ತಾ ಇರ್ತಿರಲ್ಲ, ಆ ತಯಾರು ಮಾಡುವ ಜಾಗನ ಅವ್ರನ್ಸಲ ನೋಡ್ತಾರೆ. ಆ ತಯಾರು ಮಾಡುವ ಜಾಗನು ಕಂಡೀಷನ್ ನೋಡ್ತಾರೆ, ಹೈಜೆನಿಕ್ ಮೇಂಟೈನ್ ಮಾಡಿದ್ರಲ್ಲ, ಸ್ವಚ್ಛತೆ ಇದೆಯೋ ಇಲ್ವಾ ಅಂತೇಳಿ ನೋಡ್ಬಿಟ್ಟು ಓಕೆ ಸ್ವಚ್ಛತೆ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ 30 ದಿವಸದೊಳಗೆ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಅಂದ್ರೆ ಆ ಒಂದು ಲೈಸೆನ್ಸ್ ನಂಬರ್ ಇರುತ್ತೆ FSSC ಅಂತ, ಫುಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಅಂತಂದ್ಬಿಟ್ಟು ಆ ಒಂದು ನೀವು ಸರ್ಟಿಫಿಕೇಟ್ ಲೈಸೆನ್ಸ್ ನಂಬರ್ ಇಟ್ಟುಕೊಂಡು ನಿಮ್ಮ ಪದಾರ್ಥಗಳನ್ನ ನೀವು ಎಲ್ಲಿ ಬೇಕಾದಲ್ಲಿ ಮಾರಾಟ ಮಾಡಬಹುದು. ನಿಮಗೆ ಅದನ್ನ ತಾಲೂಕಲ್ಲಿ ಫುಡ್ ಸೇಫ್ಟಿ ಆಫೀಸರ್ ಇರುತ್ತೆ, ಅವ್ರು ನೋಯ್ ಸಂಪರ್ಕಿಸಬಹುದು, ಅವ್ರಿಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸರ್. ಗುಂಪಲ್ಲಿ ಹೋದ್ರು ಅಷ್ಟೇ, ಒಬ್ಬರೇ ಹೋದ್ರು ಅಷ್ಟೇ ಈಗ ಒಂದು ಪದಾರ್ಥ ನೀವು ಅಲಸಿಂದೆ ತಗೊಳ್ಳಿ ಉದಾಹರಣೆ, ಅಲಸಲೆ ಒಂದು ಹಪ್ಪಳ ಮಾಡ್ತೀರಿ, ಚಿಪ್ಸ್ ಮಾಡ್ತೀರಿ, ಮತ್ತ ಏನೇನೋ ವಿವಿಧ ರೀತಿಯ ಉತ್ಪನ್ನಗಳನ್ನ ನೀವು ತಯಾರು ಮಾಡ್ತೀರಿ ಅಂತ ಇಟ್ಕೋರಿ. ಅವರು ಎಲ್ಲಾ ಪದಾರ್ಥಗಳು ಒಂದೊಂದು ಲೈಸೆನ್ಸ್ ನಂಬರ್ ಕೊಡೋದಿಲ್ಲ, ಒಂದೇ ಎಲ್ಲಾ ಪದಾರ್ಥಗಳು ಸೇರಿ ಒಂದು ಲೈಸೆನ್ಸ್ ನಂಬರ್ ಕೊಡ್ತಾರೆ. ಆ ಒಂದೇ ಲೈಸೆನ್ಸ್ ನಂಬರ್ ನೀವು ಎಲ್ಲಾ ಪದಾರ್ಥಗಳಿಗೂ ನೀವು ಇಟ್ಕೊಂಡು ಮಾರಾಟ ಮಾಡಬಹುದು. ಸೊ ಸಂಘದಿಂದ ಮುಖಾಂತರ ಹೋಗ್ಬೋದು, ಅಥವಾ ನಾನು ಸಂಘದಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಸಂಘದ ಮುಖಾಂತರ ನೀವು ಅಪ್ರೋಚ್ ಮಾಡಬಹುದು, ಅಥವಾ ನಾನು ಇವಾಗ ನಾನು ಒಬ್ಬನೇ ಮಾಡ್ತಾ ಇದ್ದೀನಿ ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ನಾನು ಇಂಡಿವಿಜುವಲ್ ಗೂ ಅಪ್ರೋಚ್ ಮಾಡಬಹುದು. ಮತ್ತೆ ಅದನ್ನ ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸಬೇಕು? ಹೌದೌದು, ರಿನ್ಯೂವಲ್ ಮಾಡಿಸಬೇಕಂತ ಇರುತ್ತೆ, ವರ್ಷಕ್ಕೊಂದ್ಸಲ ಅಂತ ಇರ್ತದೆ. ನಾವು ಯಾವ ರೀತಿ ನಾವು ಅಲ್ಲಿ ಅಪ್ಲೈ ಮಾಡಿರ್ತೀವಲ್ಲ, ವರ್ಷಕ್ಕೊಂದ್ಸಲ ಇರ್ಬೋದು, 2 ವರ್ಷಕ್ಕೊಂದ್ಸಲ ಇರ್ತದೆ, ಅಥವಾ 5 ವರ್ಷಕ್ಕೊಮ್ಮೆ ಇರ್ತದೆ. ಫೀಸ್ ಕೂಡ ತುಂಬಾ ಕಡಿಮೆ ಇದೆ ಅದು. ಸೊ 500 ರುಪೀಸ್ ಏನ ಇದೆ ಅಷ್ಟೇ, ಅದು ಬಹಳ ಏನಿಲ್ಲ ಲೈಸೆನ್ಸ್ ನಾವು ತಗೊಳ್ಳಿಕ್ಕೆ. ಸೊ ಬಹಳಷ್ಟು ಜನಕ್ಕೆ ಏನಾಗಿದೆ ಅಂದ್ರೆ ಲೈಸೆನ್ಸ್ ತಗೊಳ್ಳೋದು ತುಂಬಾ ಏನಪ್ಪ ಕಷ್ಟ, ಅದೆಲ್ಲಿ ತಗೋಬೇಕು, ಎಲ್ಲ ಅಪ್ರೋಚ್ ಮಾಡಬೇಕು. ಬಹಳಷ್ಟು ಜನಕ್ಕೆ ನಾನಿದೆ, ನಾನು ಇಲ್ಲಿ ಬಂದ್ಮೇಲೆ ಬಹಳಷ್ಟು ಜನಕ್ಕೆ ತರಬೇತಿ ಇಲ್ಲೇ ಅರುಣ ವಿಕಾಶ್ ಭಟ್ ಅವರು ಫುಡ್ ಸೇಫ್ಟಿ ಆಫೀಸ್ ಅಲ್ಲಿ ಕರೆಸಿದ್ವಿ. ಸೊ ಅದ್ರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿದ್ವಿ. ಬಹಳಷ್ಟು ರೈತ ಮಹಿಳೆಯರು ನಾವು ಆ ತರಬೇತಿ ಕೊಟ್ಟಮೇಲೆ ಈಗ ಒಂದು 5-6 ಜನ ಆತರ FSSC ಗೆ ಅಪ್ರೋಚ್ ಮಾಡಿ ಈಗ ಆಲ್ರೆಡಿ ಲೇಬಲಿಂಗ್ ಮಾಡಿಕೊಂಡು ಪ್ಯಾಕೇಜಿಂಗ್ ಮಾಡಿ ನಾನು ಯಾವಾಗ್ಲೂ ಹೇಳಿದ್ನಲ್ಲ, ಸೊ ಸಾಕಷ್ಟು ಪದಾರ್ಥಗಳಿಗೆ ಅವರು ಲೇಬಲಿಂಗ್ ಮಾಡಿ FSSC ಅಲ್ಲಿ ಲೈಸೆನ್ಸ್ ನಂಬರ್ ಆಗಿ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಆತರ ಮಾಡಿದ್ರೆ ನಿಮ್ಮ ಪದಾರ್ಥಗಳಿಗೆ ಒಂದು ಹೆಚ್ಚಿನ ತೂಕ ಇರುತ್ತೆ. ಸೊ ಹಾಗಾಗಿ ಅಷ್ಟೇ. ಈಗ ರೈತರ ಆದಾಯ ಹೆಚ್ಚಬೇಕು ಅಂದ್ರೆ ಮೌಲ್ಯವರ್ಧನೆ ರೈತರ ಮಟ್ಟದಲ್ಲಿ ಮಾಡುವುದು ಬಹಳ ಒಳ್ಳೇದು. ಮತ್ತೆ ಅದಕ್ಕೊಂದು ಸ್ವಲ್ಪ ಮಷಿನರಿ ಬೇಕಾಗುತ್ತೆ, ಅದಕ್ಕೆ ಸ್ವಚ್ಛತೆ ಕಾಪಾಡ್ಕೊಳ್ಳಿಕ್ಕೆ, ಅಲ್ಲಿ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭದಲ್ಲಿ ಅದನ್ನೆಲ್ಲಾನು ಮಾಡಿಕೊಳ್ಳೇಬೇಕು, ಒಂದ್ ಸ್ವಲ್ಪ ಬಂಡವಾಳ ಬೇಕಾಗುತ್ತೆ, ಅದನ್ನೆಲ್ಲ ಹಾಕ್ಲೇಬೇಕು. ಹೌದು ಸರ್, ಹೌದು. ಇವಾಗ ಏನಾಗ್ತದೆ ಅಂತಂದ್ರೆ ಈ ಆಸಕ್ತಿ ಅಂತ ಇದ್ದಾಗ ಸಾಕಷ್ಟು ಬಂಡವಾಳನು ಬೇಕಾಗಿಲ್ಲ. ಇವಾಗ ಉದಾಹರಣೆಗೆ ನೀವು ಈ ಹಲಸಿನ ಹಪ್ಪಳ ಮಾಡ್ಲಿಕ್ಕೆ, ಬಾಳೆಕಾಯಿ ಹಪ್ಪಳ ಮಾಡ್ಲಿಕ್ಕೆ ಈಗಂತೂ ಸುಮಾರು ಡಿಮ್ಯಾಂಡ್ ಇದೆ ಬಾಳೆಕಾಯಿ ಹಪ್ಪಳಕ್ಕೆ. ಇದೆಲ್ಲ ಮಾರ್ಕೆಟಿಂಗ್ ತೊಂದರೆ ಇಲ್ಲ, ಅದ್ರ ಬಗ್ಗೆ ಆಗ್ಲೆಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ. ಹಾಗಾಗಿ ಏನಪ್ಪಾ ಅಂದ್ರೆ ಬಹಳ ಡಿಮ್ಯಾಂಡ್ ಇರೋದ್ರಿಂದ ಸೊ ನಿಮಗೆ ಮೆಷಿನರೀಸ್ ಏನು ಹೆಚ್ಚಿಗೆ ಪ್ರಮಾಣದಲ್ಲಿ ಬೇಕಾಗಲ್ಲ. ಈ ಡ್ರೈ ಮಾಡ್ಲಿಕ್ಕೆ ಈ ಬಾಳೆಕಾಯಿ ಹುಡಿ ಏನ್ ಮಾಡ್ಬೇಕಲ್ಲ, ಆ ಡ್ರೈ ಮಾಡ್ಲಿಕ್ಕೆ ಒಂದು ಡ್ರೈಯರ್ ಬೇಕಾಗ್ತದೆ. ಈಗ ಬಿಸಿಲಿದೆ, ಈಗೇನ್ ತೊಂದರೆ ಇಲ್ಲ ಸರ್ ನಮಗೆ. ಈ ಇನ್ನೊಂದು ಎರಡು ತಿಂಗಳು ನಮಗೆ ಬಿಸಿಲಿರುತ್ತೆ. ಈ ಬಿಸಿಲಲ್ಲಿ ಕೂಡ 40 ಡಿಗ್ರಿ 35 ಡಿಗ್ರಿಯಿಂದ 40 ಡಿಗ್ರಿ ನಮಗೆ ಟೆಂಪರೇಚರ್ ಸಿಕ್ಕೇ ಸಿಗುತ್ತೆ. ಆ ಟೆಂಪರೇಚರ್ ಅಲ್ಲಿ ಒಣಗಿಸಬಹುದು. ಏನಪ್ಪಾ ಅಂದ್ರೆ ಕಂಟಾಮಿನೇಷನ್ ಜಾಸ್ತಿ ಆಗುತ್ತೆ. ಆ ಕಂಟಾಮಿನೇಷನ್ ಆಗೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಪ್ರೊಡಕ್ಟ್ಸ್ ಸ್ವಲ್ಪ ಅಷ್ಟು ನಮಗೆ ಗುಣಮಟ್ಟದಲ್ಲಿ ಸಿಗೋದಿಲ್ಲ. ಹಾಗಾಗಿ ಒಂದು ಡ್ರೈಯರ್ ಅಂತ ಏನ್ ಹೇಳ್ತೀವಲ್ಲ, ಆ ಡ್ರೈಯರ್ ನ ಉಪಯೋಗಿಸಿಕೊಂಡು ನಾವು ಈ ಬಾಳೆಕಾಯಿ ಇಡಬಹುದು ಅಥವಾ ಹಲಸಿಂದು ನಾವು ಮಾಡ್ಲಿಕ್ಕೆ ಇರಬಹುದು. ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಬೇಕಾಗುತ್ತೆ. ಈಗ ಸೀಲಿಂಗ್ ಮಾಡ್ಲಿಕ್ಕೆ, ಹ್ಯಾಂಡ್ ಸೀಲಿಂಗ್ ಮಾಡ್ಲಿಕ್ಕೆ ಹ್ಯಾಂಡ್ ಸೀಲಿಂಗ್ ಮಷಿನ್ ಅಂತ ಬರ್ತವೆ, ಡ್ರೈಯರ್ ಅಂತ ಬರ್ತವೆ. ನಾವು ಬಿಗಿನಿಂಗ್ ಅಲ್ಲಿ ಬಹಳಷ್ಟು ಬಂಡವಾಳ ಹಾಕೋದಕ್ಕಿಂತ ಸಣ್ಣ ಪ್ರಮಾಣದಲ್ಲಿ ನಮ್ಮ ಕೈಗೆ ಅಟಕಂತದನ್ನ ತಗೊಂಡು ಮಾಡಬಹುದು ಸರ್. ಸೊ ಆ ತರನು ಮಾಡ್ಕೊಂಡು ಸಿಗ್ತಾವ ಸರ್, ಸಿಗ್ತಾವ ನಿಮಗೆ. ಈಗ ಡ್ರೈಯರ್ ಅಂತ ಏನ್ ಹೇಳಿದ್ನಲ್ಲ, ಅದು 2.5 ಲಕ್ಷ ತನಕನೇ, 50,000 ರೂಪಾಯಿಂದ 2.5 ಲಕ್ಷ ತನಕನೂ ಇದೆ. ಸೊ ನಮಗೇನಪ್ಪಾ ಅಂದ್ರೆ ಸಣ್ಣ ಮಟ್ಟದಲ್ಲಿ ಬೆಳೀತಾ ಇದೀವಿ ಅಂತಂದಾಗ ನಾವು ಒಂದೇ ಪಟ್ಟಿಗೆ 10 ಮೆಟ್ಲು ಹತ್ತೋದಕ್ಕಿಂತ 1 ಮೆಟ್ಲು ಹತ್ತಿ 10 ಮೆಟ್ಲು ತನಕ ಹೋಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್. ಸೊ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಸಿಗ್ತವೆ. ಅದನ್ನ ಹೇಳಿದ್ನಲ್ಲ, ಈ ಸಬ್ಸಿಡಿ ಸ್ವಲ್ಪ ಸಿಗ್ತಾ ಇದೆ, ತೋಟಗಾರಿಕೆ ಇಲಾಖೆಗಳಲ್ಲಿರ್ತವೆ, ಅಲ್ಲೆಲ್ಲ ಹೋಗಿ ಸ್ವಲ್ಪ ಈ ಒಂದು ಜಿಲ್ಲೆ ಒಂದು ಉತ್ಪನ್ನಕ್ಕೆ ಸಂಬಂಧಪಟ್ಟಂಗೆ ತಾವು ಅಪ್ಲಿಕೇಶನ್ಗಳು ಹಾಕಿದ ರೈತರು ಅಥವಾ ರೈತ ಮೇಲು ಸಂಘಗಳಿರ್ಬೋದು ಅಲ್ಲೆಲ್ಲ ಹೋಗಿ ಸ್ವಲ್ಪ ಅಪ್ರೋಚ್ ಮಾಡಿದ್ರೆ ಈ ಒಂದು ಏನ್ ಪ್ರೊಸೆಸಿಂಗ್ ಅಂತಾನೆ, ಈ ಫುಡ್ ಪ್ರೊಸೆಸಿಂಗ್ ಅಂಡ್ ವ್ಯಾಲ್ಯೂಡ್ಸಿಂಗ್ ಅಂತಾನೆ ಈಗ ಸಾಕಷ್ಟು ಒಂದು ಬೇಡಿಕೆ ಇದೆ. ಸೊ ಹಾಗಾಗಿ ಅದಕ್ಕಂತಾನೆ ಸಬ್ಸಿಡಿಗಳೆಲ್ಲ ಕೊಡ್ತಾ ಇದಾರೆ. ಬಹಳಷ್ಟು ಜನಕ್ಕೆ ಏನಾಗ್ತದೆ, ಎಲ್ಲಿ ಕೇಳ್ಬೇಕು ಎಲ್ಲಿಲ್ಲ ಅಂತಾನೆ ಅದು ಸ್ವಲ್ಪ ಸಮಸ್ಯೆ ಇದೆ. ಹಾಗಾಗಿ ಏನಪ್ಪಾ ಅಂದ್ರೆ ಈ ತೋಟಗಾರಿಕೆ ಇಲಾಖೆಗಳಲ್ಲಿ ಅಗ್ರಿಕಲ್ಚರ್ ಇಲಾಖೆಗಳಲ್ಲಿ ಹೋದ್ರೆ ಅವ್ರು ಕರೆಕ್ಟ್ ಆಗಿ ಅದಕ್ಕೆ ಮಾಹಿತಿ ಕೊಡ್ತಾರೆ ಸರ್. ಅಂದ್ರೆ ಕೃಷಿ ಉತ್ಪನ್ನ ತೋಟಗಾರಿಕೆ ಉತ್ಪನ್ನ ಮೌಲ್ಯವರ್ಧನೆ ಇದಕ್ಕೆ ಮಾಡಕ್ ಆಗಲ್ಲ ಅನ್ನುವಂಥದ್ದು ಇಲ್ವೇ ಇಲ್ಲ. ನಾವ್ ಏನ್ ಬೇಕಾದ್ರೂ ಮಾಡಬಹುದು ಸರ್. ಮೌಲ್ಯವರ್ಧನೆ ಮಾಡ್ತೀವಿ ಅಂತಂದಾಗ ನಮ್ಗೆ ಏನಂದ್ರೆ ಅದರಲ್ಲಿ ಏನ್ ಮಾಡಬೇಕು, ಗ್ರಾಹಕರಿಗೆ ಏನ್ ಬೇಕು, ಎಲ್ಲರೂ ಅವರು ಅದನ್ನೇ ಮಾಡ್ತಾರೆ, ನಾವು ಅದನ್ನೇ ಮಾಡೋದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ. ಸೊ ರೈತರಿಗೆ ಅಥವಾ ಅದು ಗ್ರಾಹಕರಿಗೆ, ಸೊ ನಮ್ಗೆ ಏನು ಅವ್ರಿಗೆ ಇಷ್ಟ ಆಗ್ತದಲ್ಲ ಅದರ ಅನುಗುಣವಾಗಿ ಮಾಡ್ಬೇಕು ಸರ್ ಇವಾಗ. ಸೊ ಎಲ್ಲರೂ ಏನೋ ಮಾಡ್ತಾರೆ ನಾನು ಅದನ್ನೇ ಮಾಡ್ತೀನಿ ಅಂತಂದ್ರೆ ನಮಗೆ ಆ ಪದಾರ್ಥಗಳಿಗೆ ಡಿಮ್ಯಾಂಡ್ ಸಿಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಇನ್ನೋವೇಟಿವ್ ಆಗಿರ್ಬೇಕು ನಾವು ಮಾಡುವಂತದ್ದು ಉತ್ಪನ್ನ, ಆಕರ್ಷಣೆ ಇರ್ಬೇಕು. ಅವಾಗ ಮಾತ್ರ ನಮ್ಮ ಪದಾರ್ಥಗಳಿಗೆ ಏನಪ್ಪಾ ಅಂದ್ರೆ ಒಂದು ಬೇಡಿಕೆ ಹೆಚ್ಚಾಗುತ್ತೆ. ಭತ್ತ ಬೆಳೀತಾರೆ ನಮ್ಮಲ್ಲಿ, ಹೆಸರು ಬೆಳೀತಾರೆ, ಶೇಂಗಾ ಬೆಳೀತಾರೆ ಸರ್, ಭತ್ತ ಬೆಳೀತಾರೆ. ಸೊ ಅದರಲ್ಲಿ ಏನ್ ಮಾಡಬಹುದಪ್ಪ ಅಂತಂದ್ರೆ ನಮಗೆ ಯಾಸ್ ಯೂಶುವಲ್ ಆಗಿ ಅದಕ್ಕಂತೂ ನಮಗೆ ಸ್ಟೇಬಲ್ ಫುಡ್ ಇರೋದ್ರಿಂದ ಸೊ ಎಲ್ಲಾ ಕಡೆ ನೀವು ಅದರಲ್ಲಿ ವ್ಯಾಲ್ಯೂಡೇಷನ್ ಏನೂ ಇಲ್ಲ. ಸೊ ಅದಕ್ಕೇನಪ್ಪ ಅಂತಂದ್ರೆ ಈ ಭತ್ತದ ಹುಲ್ಲು ಉಪಯೋಗಿಸಿಕೊಂಡು ಕೂಡ ನೀವು ಈಗ ಭತ್ತದ ಹುಲ್ಲು ಏನ್ ಮಾಡ್ತಾರೆ, ಸಹಜವಾಗಿ ಸುಟ್ಟು ಬಿಡ್ತಾರೆ ಭತ್ತದ ಹುಲ್ಲನ್ನ ಸುಟ್ಟು ಬಿಡ್ತಾರೆ ಅಥವಾ ಗೊಬ್ಬರ ಮಾಡ್ಕೊಳ್ತಾರೆ ಅಥವಾ ಒಂದೇನೋ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ಕೂಡ ನಾವು ಆ ಭತ್ತದ ಹುಲ್ಲನ್ನ ಉಪಯೋಗಿಸಿಕೊಂಡು ನಾವು ಅಣಬೆ ಬೇಸಾಯನೂ ಮಾಡಬಹುದು. ನಮ್ಮ ಸುತ್ತಮುತ್ತ ಇರುವಂತಹ ಸಂಪನ್ಮೂಲಗಳನ್ನ ಅಥವಾ ಕೃಷಿ ತ್ಯಾಜ್ಯಗಳನ್ನು ಉಪಯೋಗಿಸಿಕೊಂಡು ಕೂಡ ನಾವು ಇವತ್ತು ನಾವು ನಮ್ಮ ಆದಾಯನ ಹೆಚ್ಚಿಸ್ಕೋಬಹುದು. ಅದೇ ಎಸ್ಪೆಷಲಿ ಈ ಮನೆಯಲ್ಲಿ ಇರ್ತಾರಲ್ಲ ಹೆಣ್ಮಕ್ಳು ಅಥವಾ ಯುವಕರು, ಇದನ್ನು ಕೂಡ ಒಂದು ಉದ್ಯೋಗ ಮಾಡಬಹುದು. ಅಣಬೆ ಬೇಸಾಯ, ಶೇಂಗಾ ಇದೆ, ಹೆಸರು, ಉದ್ದು, ಸೊ ಅಂತ ಬೆಳೆಗೂ ಕೂಡ ನಾವೇನ್ ಮಾಡಬಹುದಪ್ಪ ಅಂತಂದ್ರೆ ಸಾಕಷ್ಟು ಇವಾಗ ಹೆಸರು ಬೇಳೆ, ಸೊ ಆಮೇಲೆ ತೊಗರಿ ಬೇಳೆ ಇವೆಲ್ಲ ಏನ್ ಬರ್ತಾವಪ್ಪ ಅಂತಂದ್ರೆ ಬಿಜಾಪುರದ ಜಿಲ್ಲೆಯಲ್ಲಿ ನಾನು ಮೊದಲು ವರ್ಕ್ ಮಾಡಿದ್ದು, ಆ ತೊಗರಿನ ನಾವೇನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಸೇಲ್ ಮಾಡ್ತೀವಿ. ಆ ಡೈರೆಕ್ಟ್ ಆಗಿ ಸೇಲ್ ಮಾಡಿದಾಗ ನಮಗೆ ಎಷ್ಟು ನಮಗೆ ಫಿಕ್ಸ್ ರೇಟ್ ಇರುತ್ತೆ, ಒಂದು 5,000 ಸಿಗುತ್ತೆ ಅಷ್ಟೇ ನಮಗೆ. ಅದನ್ನೇ ನೀವು ಒಂದು ಮೆಷಿನ್ ಬರುತ್ತೆ, ಸ್ಮಾಲ್ ಮಿನಿ ದಾಲ್ ಮಿಲ್ ಅಂತ ಮೆಷಿನ್ ಮಾಡಿ ಇಟ್ಕೊಂಡ್ರೆ ನೀವು ಆ ಸ್ಮಾಲ್ ಮಿನಿ ದಾಲ್ ಹಾಕೊಂಡು ನಾವು ಅದನ್ನ ಬೇಳೆ ಮಾಡಿಬಿಟ್ಟು ಹೆಸರು ಅಂತ ಹೇಳಿದ್ರಿ, ಸೊ ಆ ಹೆಸರನ್ನೇ ಬೇಳೆ ಮಾಡಿಬಿಟ್ಟು ಆ ಬೇಳೆನ ಪ್ಯಾಕೇಜಿಂಗ್ ಮಾಡಿ ಲೇಬಲಿಂಗ್ ಮಾರಾಟ ಮಾಡಿದ್ರೆ ನಿಮಗೆ ಅಲ್ಲಿ ಡೈರೆಕ್ಟ್ ಆಗಿ ಮಾರಾಟಕ್ಕಿಂತ ಡಬ್ಬಲ್ ನಿಮಗೆ ಇಲ್ಲಿ ಆದಾಯ ಸಿಗುತ್ತೆ. ಸೊ ಇದನ್ನ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು. ಆಮೇಲೆ ಇದನ್ನ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಲಿಂಕೇಜ್ ತಗೋಬೇಕು. ನಾವು ಮೌಲ್ಯವರ್ಧನೆ ಮಾಡ್ತಿದೀವಿ ಅಂತಂದಾಗ, ಯಾವುದೇ ಒಂದು ಉತ್ಪನ್ನ ನಾವೇನೋ ಮಾಡ್ತಿದೀವಿ ಅಂತಂದಾಗ ಪಟ್ಟಣಗದ ಕೈ ಹಾಕಕ್ ಹೋಗ್ಬಾರ್ದು. ನಮ್ಮ ಪದಾರ್ಥಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಅದಕ್ಕೆ ಮಾರ್ಕೆಟಿಂಗ್ ಎಲ್ಲಿದೆ, ನಾನು ಏನ್ ಮಾಡಬೇಕು, ಗ್ರಾಹಕರಿಗೆ ಏನ್ ಬೇಕು, ಸೊ ಈ ತರ ಒಂದು 4 ಕ್ವೆಶ್ಚನ್ ಮಾರ್ಕ್ ಹಾಕೊಂಡು ನಾವು ನಮ್ಮ ಪದಾರ್ಥಗಳನ್ನ ನಾವು ಮಾಡಬೇಕು. ಈಗ ನಾವು ಹೊಸದಾಗಿ ಹೋಗ್ತಾ ಇದೀನಿ, ಮಾರುಕಟ್ಟೆ ಬಗ್ಗೆ ನಾಲೆಜ್ ಇರಲ್ಲ, ಎಲ್ಲಿ ಬೇಡಿಕೆ ಇದೆ ಅನ್ನೋದು ಗೊತ್ತಿರಲ್ಲ, ಯಾವ ಟೇಸ್ಟ್ ಬಯಸ್ತಾರ ಅನ್ನೋದು ಗೊತ್ತಿರಲ್ಲ, ಅವಾಗ ಏನು ಸೌಲಭ್ಯ ಇದೆ, ಅದ್ರ ಬಗ್ಗೆ ತರಬೇತಿ ಅಂತಂತದ್ದು ಸರ್. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವೇನ್ ಮಾಡ್ತಾ ಇರ್ತೀವಿ ಅಂತಂದ್ರೆ, ತಿರ್ಗಿ ಏಪ್ರಿಲ್ ಸ್ಟಾರ್ಟ್ ಆಯ್ತು ಅಂದ್ರೆ ನಮಗೆ ರೈತರಿಗಂತಾನೆ, ಯುವಕರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ರೈತರಿಗಿರ್ಬೋದು, ಇದ್ರ ಬಗ್ಗೆ ಮೌಲ್ಯವರ್ಧನೆ ಬಗ್ಗೆ ನಾನು ತರಬೇತಿ ಕೊಡ್ತಾ ಇರ್ತೀನಿ. ಸೊ ಮಾರ್ಕೆಟಿಂಗ್ ಬಗ್ಗೆ ಇರ್ಬೋದು. ಸೊ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ರೈತರು ಅಥವಾ ರೈತ ಮಹಿಳೆಯರು ಅವ್ರಿಗೆ ಇರೋ ಜಾಗಕ್ಕೆ ಹೋಗಿ ನಾವು ತರಬೇತಿ ಕೊಡ್ಲಿಕ್ಕೆ ತೊಂದರೆ ಇಲ್ಲ, ಯಾಕಂತಂದ್ರೆ ಅವರೊಂದು ಗುಂಪು ಇರುತ್ತೆ, ಸರ್ ನಮಗಿಲ್ಲಿ ಮಹಿಳೆಯರಿದೀವಿ ನಮಗೆ ಇಲ್ಲಿ ಬರ್ಲಿಕ್ಕಾಗಲ್ಲ, ಆ ತರ ಯಾರು ಇದ್ರು ಅಂತಂದ್ರೆ ನಾವೇ ಅಲ್ಲಿ ಹೋಗ್ಬಿಟ್ಟು ಅವರಿಗೆ ನಾವು ಮಾಹಿತಿ ಕೊಡ್ಲಿಕ್ಕೆ ತಯಾರಿದೀವಿ. ಈ ಕೃಷಿ ವಿಜ್ಞಾನ ಕೇಂದ್ರ ಇರೋದೇ ರೈತರಿಗೆ, ರೈತ ಮಹಿಳೆಯರಿಗೆ, ಯುವಕರಿಗೆ ಮಾಹಿತಿ ಕೊಡ್ಲಿಕ್ಕೆ. ಸೊ ಹಾಗಾಗಿ ಅವರು ಯಾವಾಗ ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಾವು ಅವ್ರಿಗೆ ಮಾಹಿತಿ ಕೊಡ್ಲಿಕ್ಕೆ ರೆಡಿ ಇದೀವಿ. ಸೊ ಮಾರ್ಕೆಟಿಂಗ್ ಇರ್ಬೋದು, ಲೇಬಲಿಂಗ್ ಇರ್ಬೋದು, ಪ್ಯಾಕೇಜಿಂಗ್ ಇರ್ಬೋದು, ಮೌಲ್ಯವರ್ಧನೆ ಇರ್ಬೇಕು, ಯಾವುದೇ ಒಂದು ವಿಚಾರದ ಬಗ್ಗೆ ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾಹಿತಿ ಕೊಡ್ತೀನಿ. ನೀವು ಹೇಗೆ ಅಪ್ಡೇಟ್ ಆಗ್ತೀರಿ ಇವತ್ತಿನ ನಾಲೆಜ್ ಅನ್ನು ಕೂಡ ನೀವು ಸ್ಟಡಿ ಮಾಡಬೇಕಾಗುತ್ತೆ, ಹೇಳಬೇಕಾಗುತ್ತೆ. ಈಗ ಸರ್ ಬೇಡಿಕೆ ಅಂತೂ ಇವಾಗ ಸಾಕಷ್ಟು ಇರೋದ್ರಿಂದ, ನಾವು ಮೌಲ್ಯವರ್ಧನ ಪದಾರ್ಥಗಳು ಸಾಕಷ್ಟು ಬೇಡಿಕೆ ಇರೋದ್ರಿಂದ ಫುಡ್ ಟೆಕ್ನಾಲಜಿ ಎಲ್ಲ ಸ್ವಲ್ಪ ಆ ವಿಚಾರದಲ್ಲಿ ನಾವು ಹೋಗ್ತೀವಿ. ಸೊ ವಿವಿಧ ತಂತ್ರಜ್ಞಾನಗಳ ಬಗ್ಗೆ ನಾವು ಸೊ ಅದರಲ್ಲಿ ಅಪ್ಡೇಟ್ ಆಗ್ತಾ ಇರ್ತೀವಿ. ಸೊ ಗ್ರಾಹಕರಿಗೆ ಏನ್ ಬೇಕಲ್ಲ, ಸೊ ಅದ್ರ ಬಗ್ಗೆನು ಕೂಡ ಅಪ್ಡೇಟ್ ಆಗ್ತಾ ಇರ್ತೀವಿ ಆ ವಿಚಾರದಲ್ಲಿ. ಹಾಗಾಗಿ ಹಾಲು ಹಾಲಿನ ಉತ್ಪನ್ನಕ್ಕೂ ಕೂಡ ಬೇರೆ ಬೇರೆ ರೀತಿಯ ಮೌಲ್ಯವರ್ಧನೆಗೊಳಿಸಲಿಕ್ಕೆ ಸಾಧ್ಯತೆ ಇದೆ. ನಮ್ಮಲ್ಲಿ ಮೀನು ಉತ್ಪಾದನೆ ಕೂಡ ಹೆಚ್ಚಾಗಿದೆ, ಅಲ್ಲಿ ಕೂಡ ಬೇರೆ ಬೇರೆ ಮೌಲ್ಯವರ್ಧನೆ ಮಾಡಬಹುದು. ಹೌದು ಸರ್, ಈ ಹಾಲನ್ನ ನಾವು ತಗೊಂಡ್ರೆ ನಾವು ಅದರಲ್ಲಿ ಎಷ್ಟು ಉತ್ಪನ್ನ ಮಾಡಬಹುದು ಹೇಳಿ? ಇವಾಗ ತಮಗೆಲ್ಲ ಗೊತ್ತೇ ಇರಬಹುದು, ಈ ನಂದಿನಿ ಅಂತ ಒಂದು ಪ್ರೊಡಕ್ಷನ್ ತಗೊಂಡ್ರೆ ಅಲ್ಲಿ ಏನು ಉತ್ಪನ್ನ ಮಾಡ್ತಾ ಇಲ್ಲ ಹೇಳಿ? ಇವತ್ತು ಸಾಕಷ್ಟು ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ ನಂದಿನಿ ಪ್ರೊಡಕ್ಟ್ಸ್ ಅಂತಾನೆ. ಸೊ ಹಾಗಾಗಿ ನಾವಿವತ್ತು ಅದರಲ್ಲಿ ಮಜ್ಜಿಗೆ ಮಾಡಬಹುದು, ಬೆಣ್ಣೆ ತೆಗಿಬಹುದು, ತುಪ್ಪ ಮಾಡಬಹುದು, ಅದ್ರ ಅಷ್ಟೇ ಆಯ್ತು, ನಮ್ಗೆ ಅದು ಅಷ್ಟೇ ಗೊತ್ತಿರೋದು. ಅದ್ರ ಜೊತೆ ಮೀರಿ ಇವಾಗ ಸಾಕಷ್ಟು ಉತ್ಪನ್ನಗಳನ್ನ ನಾವು ಹಾಲಿನ ಪದಾರ್ಥಗಳಿಗೆ ಸಂಬಂಧಪಟ್ಟಂಗೆ ಉತ್ಪನ್ನಗಳನ್ನ ನಾವು ಮಾಡ್ಕೋಬಹುದು. ಸೊ ಮೀನು ನಮಗೇನಪ್ಪ ಅಂದ್ರೆ ನಾವು ಕೃಷಿ ಹೊಂಡ ಅಂತ ಏನೋ ಮಾಡ್ಕೊಂಡಿರ್ತೀವಿ, ಅಥವಾ ನೀರು ಸಂಗ್ರಹಣೆ ಆಗ್ಲಿಕ್ಕೆ ಅಂತೇಳಿ ಒಂದು ಸಣ್ಣದಾಗಿ ಕೃಷಿ ಹೊಂಡ ಅಥವಾ ಈ ಕೃಷಿ ಇಲಾಖೆಯಿಂದ ನಮಗೆ ಕೃಷಿ ಹೊಂಡ ಅಂತ ಬಂದಿರುತ್ತೆ. ಸೊ ಅಂತ ಸಮಯದಲ್ಲಿ ನಾವ್ ಏನ್ ಮಾಡಬಹುದಪ್ಪ ಅಂದ್ರೆ ಮೂರು ತರದ ಮೀನುಗಳನ್ನ ನಾವು ಅಲ್ಲಿ ಸಾಕಾಣಿಕೆನು ಮಾಡಬಹುದು. ಈ ರಾವು, ಕಾಟ್ಲಾ, ಆಮೇಲೆ ಕಾಮನ್ ಕಾರ್ಪ್ ಅಂತ ಬರುತ್ತೆ. ಅವೇನಪ್ಪ ಅಂದ್ರೆ ಒಂದು ಕಾಮನ್ ಕಾರ್ಪ್ ಕೆಳಗಡೆ ಇರುತ್ತೆ, ರಾವು ಮಧ್ಯೆ ಇರುತ್ತೆ, ಕಾಟ್ಲೆ ಮೇಲೆ ಇರುತ್ತೆ. ಸೊ ಹಾಗಾಗಿ ಈ ಮೂರನ್ನು ನಾವು ಕೃಷಿ ಹೊಂಡದಲ್ಲಿ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ನಾವು ಕೃಷಿಗೂ ನೀರಿನ ಬಳಕೆ ಮಾಡ್ದಂಗಾಗುತ್ತೆ, ನೀರನ್ನು ಸಂಗ್ರಹಣೆ ಮಾಡ್ದಂಗಾಗುತ್ತೆ, ಜೊತೆಗೆ ಮೀನು ಸಾಕಾಣಿಕೆನೂ ಮಾಡ್ದಂಗಾಗುತ್ತೆ. ಸೊ ಹಾಗಾಗಿ ಮೀನು ಸಾಕಾಣಿಕೆ ಕೂಡ ಒಂದು ಉತ್ತಮವಾದಂತಹ ಲಾಭದಾಯಕ ಕೃಷಿ ಅಂತಾನೆ ಹೇಳ್ಬಹುದು. ಅಂದ್ರೆ ನಮ್ಮಲ್ಲಿರುವಂತಹ ಸಂಪನ್ಮೂಲವನ್ನ ಸದ್ಬಳಕೆ ಮಾಡ್ಕೊಳ್ಳೋದು ಕೂಡ ಜಾಣ್ತಾನೆ. ಹೌದು, ಅದನ್ನೇ ಹೇಳದ್ ನಾನು, ನಮ್ಮಲ್ಲಿ ಇರುವಂತದನ್ನೇ ನಾವು ಉಪಯೋಗಿಸ್ಕೊಳ್ಳೋದು. ನಾನು ಅವಾಗ್ಲೇ ಹೇಳಿದ್ನಲ್ಲ, ನೀವು ಬೇರೆ ಕಡೆಯಿಂದ ಅಲ್ಲಿಂದ ಇಲ್ಲಿಂದ ತಂದು ಖರ್ಚು ಮಾಡಿ ಮಾಡೋದಕ್ಕಿಂತ ನಮ್ಮಲ್ಲಿ ಇರುವಂತಹ ಕೃಷಿಯಲ್ಲಿನೇ ನಮಗೆ ಗೊತ್ತಿಲ್ಲದಿರುವಂತ ಸಾಕಷ್ಟು ತ್ಯಾಜ್ಯ ವಸ್ತುಗಳು ಇರ್ತವೆ, ಆ ತ್ಯಾಜ್ಯ ವಸ್ತುಗಳನ್ನೇ ನಾವು ಉಪಯೋಗಿಸ್ಕೊಂಡು ನಾವು ಇವತ್ತು ಲಾಭದಾಯಕನು ಮಾಡಬಹುದು. ಅವಾಗ ಹೇಳಿದ್ನಲ್ಲ, ಈ ಕೃಷಿ ತ್ಯಾಜ್ಯ ಏನ್ ಬರುತ್ತಲ್ಲ, ಆ ಎರೆಹುಳ ಗೊಬ್ಬರ ನೀವು ತಯಾರಿಸಿಕೊಂಡು ಅದನ್ನ ನೀವು ಎರೆಹುಳ ಗೊಬ್ಬರ ಕ್ವಿಂಟಲ್ಗೆನೆ ನೀವು ಇವತ್ತು 500-600 ರೂಪಾಯಿ ಇದೆ, ಹೌದಾ, ಆ ಕ್ವಿಂಟಲ್ ಆ ರೀತಿನೇ ನೀವು ಮಾರಾಟ ಮಾಡಬಹುದು. ಸೊ ಅದರದೇ ಒಂದು ನೀವು ಘಟಕನ ಮಾಡಿಕೊಂಡು ಎರೆಹುಳ ಗೊಬ್ಬರ ಅಂತಲೇ ನೀವು ತಯಾರಿಸಿಕೊಂಡು ನೀವು ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಗಳಿಸ್ಕೋಬಹುದು. ಸೊ ಕೃಷಿಯಲ್ಲಿ ನಮಗೇನಪ್ಪ ಅಂದ್ರೆ ನಾವು ಅದನ್ನ ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ಆ ಕೃಷಿ ನಿಂತಿರುತ್ತೆ. ಸೊ ಆಗಮೇಲೆ ನಾವೇನೇ ಮಾಡ್ತೀವಿ ಅಂದಾಗ ಅದು ಸ್ವಲ್ಪ ಆಸಕ್ತಿ ಬೇಕಾಗ್ತದೆ. ಸೊ ಏನಾದ್ರೂ ಗೊತ್ತಿಲ್ಲಪ್ಪ ಅಂತಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 6 ತರ ವಿಜ್ಞಾನಿಗಳಿದ್ದಾರೆ. ಸೊ ನಮ್ಮಲ್ಲಿ ಪಶುಸಂಗೋಪನೆ ವಿಜ್ಞಾನಿಗಳಿದ್ದಾರೆ, ತೋಟಗಾರಿಕೆ ವಿಜ್ಞಾನಿಗಳಿದ್ದಾರೆ, ಸೊ ಆಹಾರ ಸಂಬಂಧಪಟ್ಟಂಗೆ ಅದಕ್ಕೆ ಸಂಬಂಧಪಟ್ಟ ವಿಜ್ಞಾನಿಗಳಿದ್ದಾರೆ, ಸಸ್ಯರೋಗ ತಜ್ಞರು ವಿಜ್ಞಾನಿಗಳಿದ್ದಾರೆ. ಸೊ ಎಲ್ಲಾ ತರದ ಮಾಹಿತಿ ನಿಮಗೆ ಸಿಗುತ್ತೆ ರೈತರಿಗೆ, ಇಲ್ಲಿ ಯಾವುದೇ ತರದ ಮಾಹಿತಿ ಬೇಕಂತಂದ್ರೆ. ಒಳ್ಳೇದು ಡಾಕ್ಟರ್ ರವಿ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವ ರವಿ ವಾಯ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಣಗಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ ಮತಲಬ್ ಬೈಠ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೇ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ ಥೀ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಬ್ ಯಹೀ ಡಾಲೇ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ಹೈ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಕಾ ಜೈವಿಕ್ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ಅಂಗಾಂಶ ಕೃಷಿ ಈ ಕುರಿತು ಮಾಹಿತಿ ನೀಡುತ್ತಾರೆ ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಪ್ರಕಾಶ್ ಡಿಪಿ. ಕೇಳುಗರೆ, ನಮ್ಮ ಶಿರಸಿಯಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಡಿಪಿ ಅವರಿದ್ದಾರೆ. ಅಂಗಾಂಶ ಕೃಷಿ ಬಗ್ಗೆ ನೀವು ಕೇಳಿರಬಹುದು, ಟಿಶ್ಯೂ ಕಲ್ಚರ್ ಅಂತ ಹೇಳ್ತಾರೆ. ಇದನ್ನ ಬಾಳೆಯೊಳಗೆ ಹೆಚ್ಚು ಅಳವಡಿಸಿಕೊಂಡಿದ್ದಾರೆ ಬಾಳೆ ಬೆಳೆಯಲ್ಲಿ. ಈಗ ಅಂಗಾಂಶ ಕೃಷಿ ಹೇಗೆ ಮಾಡ್ತಾರೆ ಅನ್ನೋದು ಒಂದಾದ್ರೆ, ಬಾಳೆ ಬೆಳೆಯಲ್ಲಿ ಅಂಗಾಂಶ ಕೃಷಿಯ ಬೇಸಾಯವನ್ನ ಹೇಗೆ ಮಾಡಬೇಕು ಅನ್ನುವಂತ ನಿಟ್ಟಿನೊಳಗೆ ಮಾಹಿತಿಯನ್ನ ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಅವರು. ರೈತ ಬಂಧವರೆಲ್ಲರಿಗೂ ನಮಸ್ಕಾರ. ಈಗ ಈ ಅಂಗಾಂಶ ಕೃಷಿ ಅಂದ್ರೆ ಏನದು,

ಅದಕ್ಕಾಗಿ ನಾವು ಈ ರೀತಿ ಒಂದು ಮೇಂಟೆನೆನ್ಸ್ ಅನ್ನ ಮಾಡ್ಕೋಬೇಕು. ಬಾಳೆ ಬೇಸಾಯ ಕುರಿತು ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಅಂಗಾಂಶ ಕೃಷಿ ಕುರಿತು ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಪ್ರಕಾಶ್ ಡಿಪಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಣಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ, ನಮ್ಮ ನಾಳಿನ ಕಿಸಾನವಾಣಿ ಕಾರ್ಯಕ್ರಮವು 6:50 ಪ್ರಸಾರವಾಗಲಿದೆ. ಕೃಷಿ ಬಂಧುಗಿನ ಅನುಭವಗಳು ಕುರಿತು ಹೊನ್ನಾವರ ಹಳದಿಪುರದ ಜ್ಯೋತಿ ಪಿ ಗೌಡ ಅವರೊಡನೆ ಸಂದರ್ಶನ, ಹಂದಿ ಸಾಕಾಣಿಕೆ ಹಳಿಯಾಳದ ಪ್ರಕಾಶ್ ಯಲ್ಲಪ್ಪ ಕೊರವರ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಎರಡೂ ಸಂದರ್ಶನಗಳನ್ನು ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಿಗಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಗ 102.3 ಮೆಗಾಹರ್ಟ್ಸ್ಗಳು. ವಾಣಿಜ್ಯ ಪ್ರಕಟಣೆಗಳ ನಂತರ ಜನಪದ ಸಂಗೀತ. ಮಾತು ನರೇಗಾ ನಿರಂತರ ಉದ್ಯೋಗ. ನರೇಗಾ ಯೋಜನೆಯಡಿ ವೈಯಕ್ತಿಕವಾಗಿ ಮತ್ತು ಸಮುದಾಯಿಕವಾಗಿ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಬಹುದಾಗಿದೆ. ವೈಯಕ್ತಿಕ ಕಾಮಗಾರಿಗಳಲ್ಲಿ ತೆರೆದ ಬಾವಿ, ಕೃಷಿ ಹೊಂಡ, ಬಚ್ಚಲು ಗುಂಡಿ, ಭೂ ಅಭಿವೃದ್ಧಿ, ಕೋಳಿ ಕುರಿ ಹಂದಿ ಶೆಡ್, ದನದ ಕೊಟ್ಟಿಗೆ, ಎರೆಹುಳು ಗೊಬ್ಬರ ತೊಟ್ಟಿ ನಿರ್ಮಾಣ. ಸಮುದಾಯಿಕವಾಗಿ ಸಂಪರ್ಕ ರಸ್ತೆ, ಕೆರೆ ಹೂಳೆತ್ತುವುದು, ಶಾಲಾ ಆಟದ ಮೈದಾನ, ಇನ್ನಿತರೆ ಕಾಮಗಾರಿಗಳು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅಥವಾ ಸಹಾಯವಾಣಿಗೆ ಕರೆ ಮಾಡಿ. ಕರೆ ಮಾಡಬೇಕಾದ ಸಹಾಯವಾಣಿ ಸಂಖ್ಯೆ 8762891000. ಸಹಾಯವಾಣಿ ಸಂಖ್ಯೆ ಮತ್ತೊಮ್ಮೆ ಕೇಳಿ 8762891000. ಹಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದೆಲ್ಲ ಆಮೇಲೆ. ಮೊದಲು LIC. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪದ್ಮಾವತಿ ಗೌಡ ಮತ್ತು ಸಂಗಡಿಗರಿಂದ ಹಾಲಕ್ಕಿ ಹಾಡುಗಳು. ಜನಪದ ಕುಂತಿದು ಗಾಂಧಾರಿದು. ಕುಂತಿಗೆ ಬಡವರ ಮನೆಗೆ ಮದುವೆ ಮಾಡಿಕೊಟ್ರು, ಗಾಂಧಾರಿ ಸಿರಿಮಂತ್ರ ಮನೆ ಗಂಡಗಾದ್ರು. ಲಕ್ಕ ಗಾಂಧಾರಿ ತಂಗಿಲೆ ಕೊಂತ ಮಾನೋ, ಲಕ್ಕ ಗಾಂಧಾರ್ಯ ಮನೆಯಲ್ಲೋ. ಅಕ್ಕ ಗಾಂಧಾರ್ಯ ಕುಂತಿಲೆ ಮನೆಯಲ್ಲೋ, ಲಕ್ಕ ಗಾಂಧಾರ್ಯ ಮನೆಯಲ್ಲೋ. ಲಕ್ಕ ಗಾಂಧಾರ್ಯ ಮನೆಯಲ್ಲೇ ಕುಂತಿ ಕೇಳೆ ಗಜನೋಮಿ ಕಾರೆ ಮಾಡೋವಾದೋ. ಅಕ್ಕ ಗಾಂಧಾರ್ಯ ಮನೆಯಲ್ಲಿ ಲಂಗ್ಲಿ ಕೇಳೆ ಗಜಗರಿ ತೋರಣವ ಮಾಡುವುದೋ. ಗಜನೋಮಿ ಕಾರೆ ಮಾಡವಾದ ಕುಂತಿ ಕೇಳೆ ಲಕ್ಕನೊರು ಕರವ ಬರೋದಂದು. ಜಗನಿ ಕಾರಣವೇ ಲಗ್ತೇ ಕುಂತಿ ಕೇಳೆ ಲಕ್ಕ ಗಾಂಧಾರ್ಯ ಬರೋವಾದೋ. ಲಕ್ಕನೊರು ಕರವ ಬರುದೇ ಕುಂತಿ ಕೇಳೆ ಲಳತೋ ವಸ್ತು ಶಾಲೆ ಹೋಗುವಾಳೋ. ಅಕ್ಕನೊರು ಕರ್ವ ಬರುವದೆ ಕುಂತಿ ಕೇಳೆ ಅತು ಅತಿ ಚಾಲಿ ಬರುವಾಳೋ. ಲಳ ಚತೋ ವಸ್ತು ಚಲಿ ಒಗಿದಾಳೆ ಕುಂತಿ ಚಿನ್ನ ಬಣ ಎಲ್ಲ ತೊಳೋವಾಳು ತೂ ವಸ್ತು ಚಲಿ ಒಗಿದಾಳೆ ಕುಂತಿ ಕೇಳೆ ಚಿನ್ನ ಬಣ್ಣಲ ತೊಳವಾಳು ಚಿನ್ನ ಬಣ್ಣಲ ತೊಳವಾಳೆ ಕುಂತಿ ಕೇಳೆ ಲಕ್ಕನರು ಕರ್ವ ಬರೋದಂದು ಚಿನ್ನ ಬಂಗಾರ ತೊಳವಾಳೆ ಕುಂತಿ ಕೇಳೆ ಲಕ್ಕನರು ಕರ್ವ ಬರೋವಾದು ಲಕ್ಕನರು ಕರ್ವ ಬರುದಂದೆ ಕುಂತಿ ಕೇಳೆ ಚಾಲಿ ಪ್ರೀತಂಬ ರುಡೋವಾಳು ಕಾನರು ಕರ್ವ ಬರವಾದೆ ಕುಂತಿ ಕೇಳೆ ಚಾಲಿ ಪಿಟ್ಟಂಬ ರುಡೋವಾಳು ಚಾಲಿ ಪಿಟ್ಟಂಬ ರುಡವಾಳೆ ಕುಂತಿ ಕೇಳೆ ಕೆಮಿಯ ತುಂಬೆ ಚಿನ್ನ ಇಡೋವಾಳು ಚಾಲಿ ಪಿಟ್ಟಂಬ ರುಡವಾಳೆ ಕುಂತಿ ಕೇಳೆ ಕೆಮಿ ನೋಡೆ ಚಿನ್ನ ಇಡೋವಾಳು ತೊಂದೆ ಚಿನ್ನ ಇಡವಾಳೆ ಕುಂತಿ ಕೇಳೆ ತಮುಡಿಯ ತುಂಬೆ ಹೂವ ಮುಡೋವಾಳು ಕೆಮಿ ನೋಡೆ ಚಿನ್ನ ಇಡವಾಳೆ ಕುಂತಿ ಕೇಳೆ ಮುಡಿಯ ತುಂಬೆ ಹೂವ ಮುಡೋವಾಳು ಮುಡಿಯ ತುಂಬೆ ಹೂವ ಮುಡವಾಳೆ ಕುಂತಿ ಕೇಳೆ ಇಡೋವಾಳು ಮುಡಿ ತುಂಬೆ ಹೂವ ಮುಡವಾಳೆ ಕುಂತಿ ಕೇಳೆ ಲಣಿ ತುಂಬೆ ಗಂಧ ಇಡೋವಾಳು ಲಣಿ ತುಂಬೆ ಗಂಧ ಇಡವಾಳೆ ಕುಂತಿ ಕೇಳೆ ಅನ್ನು ಕಾಯು ಎಲ್ಲ ತಡಿದಾಳು ನೋಡೆ ಗಂಧಲಿಡುವಳೆ ಕುಂತಿ ಕೇಳೆ ಲಣ್ಣು ಕಾಯಲ ತಡಿದಾಳು ಲಣ್ಣು ಕಾಯಲ ತಡದಾಳೆ ಕುಂತಿ ಕೇಳೆ ಮಾರಿಗ ನೋಡುತ್ತೆ ನಿಡೋತಾಳು ಹಣ್ಣು ಕಾಯಲ ತಡದಾಳೆ ಕುಂತಿ ಕೇಳೆ ಮಾರಿಗ ನೋಡುತ್ತೆ ಲೈತಾಳು ಮಾರಿಗ ನೋಡುತ್ತೆ ಲೈದಾಳೆ ಕುಂತಿ ಕೇಳೆ ಲಕ್ಕನರು ಕರ್ವ ಬರೋ ನಿಲ್ಲೋ ಮಾರಿಗ ನೋಡುತ್ತೆ ನಿಲ್ತಾಳೆ ಕುಂತಿ ಕೇಳೆ ಲಕ್ಕನರು ಕರ್ವ ಬರೋ ನಿಲ್ಲೋ ಲಕ್ಕನರು ಕರ್ವ ಬರೋ ನಿಲ್ಲ ಕುಂತಿ ಕೇಳೆ ಊರೋ ರೇ ಪರ್ಜೆ ಅಕ್ಕನರು ಕರ್ವ ಬರ್ನಿಲ್ಲ ಕುಂತಿ ಕೇಳೆ ಊರೋರೆ ಕರ್ವ ಬರೋತಿದೋ ಊರೋರೆ ಪರ್ಜೆ ನಡವರೆ ಕುಂತಿ ಕೇಳೆ ಬಟ್ಟಾರೋಗೆ ಇನ್ನೇ ಬರೋವಾರೋ ಊರೋರೆ ಕರ್ವ ಬರ್ಬರ ಕುಂತಿ ಕೇಳೆ ಬಟಾರು ರೇ ಬರೋವಾರೋ ಬಟಾರೋ ಇನ್ನಿ ಬರವರೆ ಕುಂತಿ ಕೇಳೆ ಬಟ್ಟರ ಮಗ ಎದ್ದಾಲ ಬರೋವಾಳೋ ಬಟ್ಟಾರೇಲಿನೆ ಬರವರೆ ಕುಂತಿ ಕೇಳೆ ಬಟ್ಟರ ಮಗಲಿನ ಬರೋವಾಳೋ ಕೇಳಿರಿ ಕೇಳಿರಿ ಬಟ್ಟರ ನೇಮಿ ಕೇಳಿರೋ ನೇ ಮಾರು ಎಲ್ಲಿಗೆ ಹೋಗೋ ಬರೋ ಕೇಳಿ ಬಟ್ಟರ ನೀ ಕೇಳಿರೋ ನಿಮ್ಮರ ಎಲ್ಲಿಗೆ ಹೋಗೋತಿರೋ ಹಳ್ಳೆ ಕೆಳೆ ಕುಂತೀನಿ ನೀ ಕೆಳೆ ಲಕ್ಕ ಗಾಂಧಾರೆ ಮನಗಲೋ ಕೆಳೆ ಕೆಳೆ ಕುಂತೀನಿ ನೀ ಕೆಳೆ ಲಕ್ಕರ ಗಾಂಧಾರ್ಯ ಮನಿಯಲೋ ಗಾಂಧಾರ್ಯ ಮನೆಯಲೆ ಕುಂತಿ ಕೇಳೆ ಗಜನೋಮಿ ಕಾರಿ ಮಾಡೋವಾದೋ ಗಾಂಧಾರ್ಯ ಮನೆಯಲೆ ಕುಂತಿ ಕೇಳೆ ಗಜನೋಮಿ ಕಾರಣವೆ ಮಾಡದಲೇ ಗಜ ಗೌರಿ ಕರಿ ಮಡವರೆ ಕುಂತಿ ಕೇಳೆ ನಿನಗೊಂದರು ಮಾತ ಹೇಳೋ ನಿಲ್ಲೋ ಗಜ ಗೌರಿ ಕಾರಣಿ ಲಗ್ತದೆ ಕುಂತಿ ಕೇಳೇ